ಆಕಾಶವಾಣಿ ಮಡಿಕೇರಿ. ರೈತ ಧ್ವನಿ ಕಿಸಾನ್ ವಾಣಿ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೇಳೋಣ ಪ್ರಸ್ತುತ ಕೃಷಿ ಪರಿಸ್ಥಿತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ನಾಡು ನಾಡಿ. ಇದರಲ್ಲಿ ಸೋಮರಪೇಟೆ ತಾಲೂಕು ತಾಕೇರಿಯ ಮಲ್ಲಾಜಿರ ಚಂದ್ರಕಲಾ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ರೈತ ಬಾಂಧವರೇ, ಸಮಾಜದಲ್ಲಿ ಎಷ್ಟೋ ಜನ ಮಹಿಳೆಯರು ಸದ್ದು ಗದ್ದಲ ಇಲ್ಲದಂತೆ ಕೆಲಸ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಸಮಸ್ಯೆಗಳಿದ್ರೂ ಅದನ್ನ ನುಂಗಿಕೊಂಡು ಕಷ್ಟಗಳನ್ನ ನಿಭಾಯಿಸಿಕೊಂಡು ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇರ್ತೀವಿ. ಇವತ್ತು ನಮ್ಮ ಜೊತೆಗೆ ಮಾತನಾಡುವ ವ್ಯಕ್ತಿ ಸೋಮರಪೇಟೆ ತಾಲೂಕು ತಾಕೇರಿ ಗ್ರಾಮದ ಮಲ್ಲಾಜಿರ ಎಂಕೆ ಚಂದ್ರಕಲಾ ಅವರು. ಚಂದ್ರಕಲಾ ಅವರು 10ನೇ ತರಗತಿವರೆಗೆ ಓದಿದ್ದೀನಿ ಅಂತ ಹೇಳ್ತಾ ಇದ್ರು. ಅವರ ಪತಿ ಎಂಕೆ ಮಹೇಂದ್ರ ಅವರು ವಾಹನ ಅಪಘಾತದಲ್ಲಿ ತೊಂದರೆ ಮಾಡಿಕೊಂಡು ಈಗ 10 ವರ್ಷಗಳಿಂದ ಅವರು ಓಡಾಡ್ಲಿಕ್ಕೆ ಆಗೋದಿಲ್ಲ. ಮನೆಯ ತೋಟದ ಜವಾಬ್ದಾರಿಯನ್ನ ಚಂದ್ರಕಲಾ ಅವರು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡು ಇತ್ತೀಚೆಗೆ ತಾಕೇರಿಯ ವಿನೋದಾಕ್ಷಿ ಅವರ ಮನೆಗೆ ಹೋದಾಗ ಹೇಳ್ತಾ ಇದ್ರು, ಸಮಸ್ಯೆ ಬರುತ್ತೆ ಶ್ರೋತೃಗಳೇ, ಆದ್ರೆ ಸಮಸ್ಯೆನೇ ತಲೆ ಮೇಲೆ ಹೊತ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಬದಿಗೆ ಸರಿಸಿ ಹೋಗ್ಬೇಕು. ನಮ್ಮ ಹಿರಿಯರು ಏನೆಲ್ಲ ಸಮಸ್ಯೆಗಳನ್ನ ತೊಂದರೆಗಳನ್ನ ಅನುಭವಿಸಿರೋದಿದೆ. ಚಂದ್ರಕಲಾ ಅವರ ಬದುಕು ಹೇಗೆ ಸಾಗಿದೆ, ಹೇಗೆ ಅವರ ಕೆಲಸಗಳನ್ನ ನಿರ್ವಹಿಸಿದ್ರು ಅನ್ನೋದನ್ನ ಇವತ್ತು ತಾವು ಆಲಿಸಿಕೊಳ್ಬೇಕು. ಇದು ಬೇರೆಯರಿಗೂ ಸ್ಫೂರ್ತಿದಾಯಕವಾದ ಸಂಗತಿ ಆಗ್ತದೆ. ಚಂದ್ರಕಲಾ ಅವರೇ, ನಿಮ್ಮ ತವರು ಮನೆ ಮತ್ತೆ ನಿಮ್ಮ ಹಿನ್ನೆಲೆಯನ್ನ ಹೇಳಿ ಅಮ್ಮ. ತವರು ಮನೆ ಹೆತ್ತೂರು, ನಮ್ಮ ಅಮ್ಮನ ಹೆಸರು ಸರೋಜಮ್ಮ, ಅಪ್ಪನ ಹೆಸರು ಕೆಂಚೇಗೌಡರು ಅಂತೇಳಿ. ನಾವು 5 ಜನ ಮಕ್ಕಳು, 4 ಜನ ಹುಡುಗಿರು, 1 ತಮ್ಮ. ಇವಾಗ ತಾಕೇರಿಗೆ ಮದುವೆ ಆಗುಂಟು. 10 ವರ್ಷ ಚೆನ್ನಾಗಿದ್ವಿ ಮದುವೆ ಆಗಿ, ಇವಾಗ 10 ವರ್ಷ ಆಯ್ತು ಆಕ್ಸಿಡೆಂಟ್ ಆಗಿ. ಇವಾಗ ಮಕ್ಕಳು ತೋಟ ಎಲ್ಲ ನಿಭಾಯಿಸ್ಕೊಂಡು ಹೋಯ್ತಾ ಇದ್ವಿ. ಹೇಗಾಯ್ತು ಏನಾಯ್ತು ಅಂತ ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಇವರು ನಮ್ಮ ಮಾವರ ಮನೆಗೆ ಹೋಗಿ ಬರ್ಬೇಕಾದ್ರೆ ಹಿಂದೆ ಒಂದು ಗಾಡಿ ಬಂತು ಅಂತ ಹೇಳಿ ತಿರುಗಿ ನೋಡಿದ ತಕ್ಷಣನೆ ಒಂದು ಅಂಗಡಿಗೆ ಹೊಡೆದಿರೋದು. ತಲೆಗೆ ತುಂಬಾ ಪೆಟ್ಟಾಗಿ ಆಪರೇಷನ್ ಎಲ್ಲ ಆಯ್ತು. ತಿರ್ಗಾಡಕ್ಕೆ ಕಷ್ಟ ಅಂದ್ರೆ ಸ್ವಲ್ಪ ನೆನಪಿನ ಶಕ್ತಿ ಎಲ್ಲ ಚೆನ್ನಾಗುಂಟು. ಅವ್ರ ಕೆಲಸ ಅವ್ರು ಮಾಡ್ಕೊತಾವ್ರಿ. ಇವಾಗ 3 ವರ್ಷ ತುಂಬಾ ಕಷ್ಟ ಪಟ್ವಿ, ಎಲ್ಲಾರು ಸಹಕಾರ ಮಾಡಿದ್ರು, ಮಾವರು ಅಮ್ಮರು ಅಂತೆಲ್ಲ. ಇವಾಗ ಸ್ವಲ್ಪ ಪರವಾಗಿಲ್ಲ. ಸಣ್ಣ ವಿಚಾರಕ್ಕೆ ಏನೆಲ್ಲ ಆಗಿ ಹೋಗ್ಬಿಡುತ್ತೆ, ಅದನ್ನ ಸರಿಪಡಿಸ್ಲಿಕ್ಕೂ ಬಹಳ ದಿನ ಸಮಯ ಬೇಕು, ಹಣನೂ ಅಷ್ಟೇ ವೆಚ್ಚ ಆಗ್ಬಿಡುತ್ತೆ. ಏನಪ್ಪ ಹೀಗಾಯ್ತು ಅಂತ ಅನ್ಕೊಂಡು ನಾವು ಯೋಚನೆ ಮಾಡ್ಕೊಂತ ಕೂತ್ಕೊಂಡ್ರು ತಪ್ಪಾಗ್ತದೆ. ಹೇಳಿ, ಆ ಕ್ಷಣದ ಸಂದರ್ಭವನ್ನು ನೆನಪು ಮಾಡ್ಕೊಳ್ಳಿ. ತೊಂದರೆ ಆದಾಗ ಹೇಗೆ ನೀವು ಹಣಕಾಸಿನ ವಿಚಾರದಲ್ಲಿ ನಿಭಾಯಿಸಿಕೊಂಡ್ರಿ, ಮತ್ತೆ ಮನೆತನದ ಕೆಲಸಗಳನ್ನ ಹೇಗೆ ನಿರ್ವಹಣೆ ಮಾಡ್ಕೊಂತ ಬಂದ್ರಿ? ಆಕ್ಸಿಡೆಂಟ್ ಆಗಿತ್ತು ಅಂತ ಮನೆಗೆ ವಿಷಯ ಹೇಳಿದ್ರು. ಅವಾಗ ಒಂದ್ ರೂಪಾಯಿನೂ ದುಡ್ಡು ಇತ್ತಿಲ್ಲ ಮನೆಯಲ್ಲಿ. ಇಲ್ಲಿ ಫಸ್ಟ್ ಬಂದಿದ್ದು ರಾಜಗೋಪಾಲಣ್ಣ ಮಾವ ಇದ್ದಾರೆ, ಅವರು ಒಂದ್ 10,000 ಆಸ್ಪತ್ರೆಗೆ ತಗೊಂಡ್ರು, ಮತ್ತೆ ನಮ್ಮ ಮಾವರು ಎಲ್ಲ ತಗೊಂಡ್ರು. ಹಂಗೆ ಬೇರೆ ಕಡೆನೆ ಸಹಾಯ ಆಗಿ ಆಸ್ಪತ್ರೆಗೆ ಹೋಗಿ ಎಲ್ಲ ಸಹಾಯ ಮಾಡಿದ್ರು. ಆಮೇಲೆ ತುಂಬಾನೇ ಕಷ್ಟ ಆಯ್ತು ತೋಟ. ಮತ್ತೆ ಮಗನಿಗೆ 4 ವರ್ಷ, ಮಗಳಿಗೆ 6 ವರ್ಷ ಆಗಿತ್ತು. ಒಂದ್ 10 ವರ್ಷದವರೆಗೂ ತುಂಬಾ ಕಷ್ಟ ಆಯ್ತು. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಅವರಿವರು ಸಹಾಯ ಮಾಡೇ ಮಾಡ್ತಾರೆ, ಅದೊಂಥರ ಬಂಧು ಬಳಗದಲ್ಲಿ ಸಹಜವಾಗಿ ಅನೇಕ ಕಡೆ ಇದ್ದೇ ಇರುತ್ತೆ. ಆದ್ರೂ ಎಷ್ಟೋ ಜನ ಇದ್ರೂ ಕೊಡೋದಿಲ್ಲ. ಆತರದ ಸಂದರ್ಭಗಳನ್ನು ಎಲ್ಲರೂ ನೋಡ್ತಾ ಇರ್ತಾರೆ. ಅದೇ ಹೇಳ್ತಾರೆ, ಕಷ್ಟಕಾಲ ಬಂದಾಗ ನಿಜವಾದ ಬಂಧುಗಳು ಯಾರು, ಸ್ನೇಹಿತರು ಯಾರು ಅಂತ ಗೊತ್ತಾಗುತ್ತೆ ಅಂತ ಅನ್ಕೊಂಡು ಏನೇ ಆದ್ರೂ ನಿಭಾಯಿಸಲೇಬೇಕು. ಯಾರು ಸಹಾಯ ಮಾಡಿದ್ರು ಬಿಟ್ರು ಅನ್ನೋದಕ್ಕಿಂತ ಜೀವ ಉಳಿಬೇಕು, ಸರಿಪಡಿಸ್ಲಿಕ್ಕೆ ನಾವು ಹೆಣ್ಗಾಡ್ಲಿಕ್ಕೆ ಹಿಂದೆ ಮುಂದೆ ನೋಡುದಿಲ್ಲ. ಈಗ ಒಂದು ಸ್ಥಿತಿಗೆ ಬಂದಿದೆ ನಿಮ್ಮ ಯಜಮಾನರ ಆರೋಗ್ಯ, ಆದ್ರೆ ತೋಟದ ಕೆಲಸ ಕಾರ್ಯಗಳನ್ನ ನಿಭಾಯಿಸ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಅವ್ರಿಗೆ ಆಗೋದಿಲ್ಲ, ಈಗ ನಾನೇ ಮಾಡ್ತಾ ಇರೋದು. ತುಂಬಾನೇ ಕಷ್ಟ, ಮಕ್ಕಳ ಸಾಕ್ಬೇಕಲ್ಲ, ಮನೆ ನಡಿಬೇಕಲ್ಲ ಅಂತ ಹೇಳಿ ತುಂಬಾ ಕಷ್ಟಪಟ್ಟು ಮುಂದೆ ಬರ್ತಾ ಇದ್ವಿ. ಅದೇ ನಾವು ಮಾಡಿದ ಕೆಲಸ ಮಕ್ಕಳ ಖರ್ಚಿಗೆ, ತೋಟದ ಖರ್ಚಿಗೆ, ಮತ್ತೆ ಮನೆ ಖರ್ಚಿಗೆ ಸರಿ ಆಯ್ತದೆ. ಅಪಘಾತ ಆಗೋದಕ್ಕಿಂತ ಮುಂಚಿತವಾಗಿ ನೀವು ಹೇಗೆ ದುಡಿತಾ ಇದ್ರಿ, ಅವರು ಹೇಗೆ ದುಡಿತಾ ಇದ್ರು ಅನ್ನೋದನ್ನ ನೆನಪು ಮಾಡ್ಕೊಳ್ಳಿ. ನಮ್ಮ ಯಜಮಾನರು ತುಂಬಾ ಕೆಲಸನೇ ಮಾಡ್ತಾ ಇದ್ರು. ಒಂದಾಳ್ ಕೆಲಸದ ಈಗ 3 ಆಳ್ ಕೂಲಿ ಕೊಡ್ತಾ ಇದ್ವಿ. ನಾವು ಕೆಲಸ ಮಾಡ್ತಾ ಇದ್ವಿ, ನಾವು ಮಾಡೋದಕ್ಕಿಂತ ಕೂಲಿ ಕೊಡೋದಕ್ಕಿಂತ ತುಂಬಾ ಖರ್ಚು. ಆಳು ಕಾಳುಗಳ ಮೇಲೆ ಅವಲಂಬನೆ ಆದಷ್ಟು ಬೇಸಾಯದಲ್ಲಿ ಅಷ್ಟು ದುಡ್ಡು ಉಳಿಯೋದಿಲ್ಲ, ಮತ್ತೆ ಹೊರೆದಾಯಕವಾದ ಸಂಗತಿ ಆಗ್ತದೆ. ಆದ್ರೂ ಬಿಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ಅದಕ್ಕಾಗಿ ನೀವು ಏನೇನು ಕೆಲಸಗಳನ್ನ ನಿಭಾಯಿಸಿಕೊಂಡು ಬರ್ತದ್ರಿ, ಹೇಗೆ ತೋಟವನ್ನ ನಿರ್ವಹಿಸಿಕೊಂಡು ಹೋಗ್ತದ್ರಿ? ಮನೆ ಹತ್ರ ಇರೋದೆಲ್ಲ ನಾವೇ ಮಾಡ್ಕೋತೀವಿ. ಮಕ್ಕಳು ರಜದಲ್ಲಿದ್ದಾಗೆಲ್ಲ ಹೆಲ್ಪ್ ಮಾಡ್ತಾರೆ, ಗೊಬ್ಬರ ಹಾಕೋದಕ್ಕೆ, ಪಾನವಾಳ ಕಡಿಯೋದು ಎಲ್ಲ. ಮತ್ತೆ ನಾವು ಸುಮಾರು ಕೆಲಸ ಮಾಡ್ತೀವಿ, ಸ್ಪ್ರೇ ಮಾಡೋದು, ಲ್ಯಾಂಡ್ ಸಿಡಿಯೋದು, ಪಾನವಾಳ ಗೊಬ್ಬರ ಹಾಕೋದು, ಚಿಗುರು ಕಪ್ಪದೆಲ್ಲ ಮನೆ ಹತ್ರ ನಾನು ಒಬ್ಳೆ ಮಾಡ್ಕೋತೀನಿ. ಮನೆ ಹತ್ರ ಎಷ್ಟು ತೋಟ ಇದೆ? 2.5 ಎಕರೆ ಉಂಟು. ಮತ್ತೆ ಉಳಿದದ್ದು ಎಷ್ಟು ದೂರ ಆಗ್ತದೆ? ಅದು ತುಂಬಾ ದೂರ ಆಯ್ತದೆ, ಕಾಡ್ ದಾರಿಲೆಲ್ಲ ನಡ್ಕೊಂಡು ಹೋಗ್ಬೇಕು, ತುಂಬಾ ದೂರನೇ, ತುಂಬಾ ಕಷ್ಟನೇ. ಆದ್ರೂ ಬಿಟ್ಟಿಲ್ಲ, ಬಿಡೋದಿಲ್ಲ ಅಲ್ವಾ? ಅದೇ ಬಿಟ್ಟಿಲ್ಲ, ಇನ್ನ ಮಾಡಿರೋ ತೋಟ ಅಲ್ವಾ, ಹಾಳ್ಬಿಟ್ರೆ ಮತ್ ಮುಂದೆ ಮಕ್ಳಿಗೆ ಕಷ್ಟ ಆಯ್ತದೆ ಅಂತ ಕಷ್ಟ ಪಡ್ತಾ ಇರೋದು. ನಿಮ್ಮ ಯಜಮಾನರಿಗೆ ವಯಸ್ಸೆಷ್ಟು, ನಿಮಗೆ ಎಷ್ಟಾಯ್ತು? ನಮಗೆ 42, ಯಜಮಾನರಿಗೆ 48. ಇನ್ನೂ ಒಂದು 10-15 ವರ್ಷ ಎಲ್ಲರೂ ಕೆಲಸ ಮಾಡಬಹುದು ಈ ತರ ವಯಸ್ಸಿನಲ್ಲಿ. ಎಷ್ಟೋ ಜನ 60, 65, 70, 75ನೇ ವಯಸ್ಸಿನಲ್ಲಿ ಬಹಳ ಚೆನ್ನಾಗಿ ಲವಲವಿಕೆಯಿಂದ ಆಸಕ್ತಿಯಿಂದ ಕೆಲಸ ಮಾಡೋದಿದೆ, ಮನಸ್ಸಿರ್ಬೇಕಷ್ಟೇ. ಮನಸ್ಸಿಲ್ದ ಹೋದ್ರೆ 25-30 ವಯಸ್ಸಿನಲ್ಲಿ ಎಷ್ಟೋ ಜನ ಅಸಹಾಯಕರಾಗಿ ಜೀವನ ಮಾಡೋದಿದೆ. ಹೇಗಿದೆ ನಿಮ್ಮ ಆಲೋಚನೆಗಳು ಹೇಳಿ. ಅದೇ ಈಗ ನಮಗೆ ಮನಸ್ಸಿಗೆ ಬೇಜಾರಾಯ್ತು ಅಂದ್ರೆ ತೋಟಕ್ಕೆ ಹೋದ್ರೆ ಸ್ವಲ್ಪ ನೆಮ್ಮದಿ, ಮನೇಲಿದ್ರೆ ಅದಿದು ಟೆನ್ಷನ್ ಇರ್ತದೆ, ಮಕ್ಕಳು ಸ್ವಲ್ಪ ಕಿರಿಕಿರಿ ಮಾಡಿದಾಗ ಜಾಸ್ತಿ ತೋಟದಲ್ಲೇ ಇರೋದು, ಮನೇಲಿದ್ರೆ ಟೆನ್ಷನ್ ಆಯ್ತದೆ. ಮತ್ತಿಲ್ಲಿ ನಮಗೆ ಬಸ್ ಲೈನು ಎಲ್ಲ ತುಂಬಾ ಕಷ್ಟ, ಹಾಗಾಗಿ ತೋಟದಲ್ಲೇ ಜಾಸ್ತಿ ನಾವು ಟೈಮ್ ಕಳೆಯೋದು. ಬೆಳಿಗ್ಗೆ ಎಷ್ಟು ಹೊತ್ತಿಗೆ ಶುರು ಮಾಡ್ಕೊಂತೀರಿ ಕೆಲಸಗಳನ್ನ, ಮತ್ತೆ ರಾತ್ರಿ ಹೊತ್ತು ಅಥವಾ ಸಾಯಂಕಾಲ ಎಲ್ಲಿವರೆಗೂ ಕೆಲಸಗಳನ್ನ ಮಾಡಿ ಆಮೇಲೆ ರಾತ್ರಿ ಎಷ್ಟು ಹೊತ್ತಿಗೆ ಮಲಿಕೊಳ್ತೀರಿ? ಬೆಳಿಗ್ಗೆ 9 ಗಂಟೆಗೆ ತೋಟಕ್ಕೆ ಹೋಯ್ತಿವಿ, 4 ಗಂಟೆಗೆ ಬಂದು ಮತ್ ಕಾಫಿ ಎಲ್ಲ ಕುಡ್ದು ಮನೆ ಹತ್ರ ಹಟ್ಟಿ ಕಡೆ ಏನಾದ್ರು ಕೆಲಸ ಇರ್ತದಲ್ಲ ಅದೆಲ್ಲ ಮಾಡಿ ಒಳಗಡೆ ಅಡಿಗೆ ಎಲ್ಲ ಮಾಡಿ ಮಲಗೋದು 10 ಗಂಟೆ ಆಯ್ತದೆ. ಲವಲವಿಕೆಯಿಂದ ಕೆಲಸ ಮಾಡಿದ್ರೆ ತಾವು ಹೇಳಿದಂಗೆ 2-3 ಕೆಲಸ ಒಬ್ಬ ಮನುಷ್ಯ ಮಾಡಬಹುದು, ಅಂದ್ರೆ ಆಳಿನ ಕೆಲಸ. ಆಳಿನ ಹಿಂದೆ ಇರಲೇಬೇಕು, ಹೇಳ್ತಾ ಇರಬೇಕು, ನೋಡ್ತಾ ಇರಬೇಕು. ಎಷ್ಟೋ ಸಾರಿ ಅವರು ಕದ್ದು ಹೋಗ್ತಾರೆ ಅಥವಾ ಸರಿಯಾಗಿ ನಾವು ಅನ್ಕೊಂಡು ಕೆಲಸ ಮಾಡಲ್ಲ. ಆದ್ರೆ ನಮ್ಗೆ ಆಸಕ್ತಿ ಇತ್ತಂದ್ರೆ ಎಷ್ಟು ಚೆನ್ನಾಗಿ ಕೆಲಸಗಳು ಸಾಕ್ತಾ ಹೋಗ್ತವೆ. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳು ಏನ್ರಮ್ಮ ಚಂದ್ರಕಲವ್ರೆ? ಕಾಫಿ ತೋಟದ ಕೆಲಸನೇ ತುಂಬಾ ಇವಾಗ ಇಷ್ಟ ಆಗಿರೋದು. ಅಂದ್ರೆ ಈಗ 10 ವರ್ಷದಿಂದ ನಂಗೆ ಸರ್ವಿಸ್ ಆಗುಂಟಲ್ಲ, ಎಷ್ಟೊತ್ತಾದ್ರೂ ತೋಟದಲ್ಲೇ ಇರೋಣ ಅಂತ ಆಯ್ತದೆ. ತವ್ರ ಮನೇಲಿ ಏನೇನು ಕೆಲಸ ಕಲ್ತಿದ್ರಿ? ನಾವು ತವ್ರ ಮನೇಲಿ ಏನು ಕೆಲಸ ಕಲ್ತಿತ್ತಿಲ್ಲ, ನಮ್ಮ ಅಜ್ಜಿ ಮನೇಲೆ ನಾವು ಬೆಳೆದಿದ್ದು 10th ವರೆಗೆ, ಮತ್ತೆ ತಾಯಿ ಮನೆಯಿಂದ ಮದುವೆ ಮಾಡ್ಕೊಟ್ರು. ಅಲ್ಲಿ ಏನು ಕೆಲಸನೇ ಮಾಡಿಲ್ಲ, ಒಂದ್ ಸ್ವಲ್ಪ ಮೆಣಸಿ ಗಿಡಿನ ಕೆಲಸ ಮಾಡಿದ್ವಿ, ಮತ್ತೆ ಆಟದ ಕೆಲಸ ಎಲ್ಲ ಇಲ್ಲೇ ಬಂದು ಕಲ್ತಿದ್ದು. ನೋಡಿ ಎಷ್ಟೋ ಜನ ಹೇಳೋದಿದೆ ಸಣ್ಣವ್ರು ಇದ್ದಾಗ ಕಲಿದ ಹೋದ್ರೆ ಮುಂದ್ ಕಷ್ಟ ಆಗುತ್ತಂತ. ಇಲ್ಲಿ ಹೇಗೆ ಬಂದಾಗ್ಲಿಂದ ಕೆಲಸಗಳನ್ನ ಕಲ್ತ್ರಿ, ಯಾರು ಕಲ್ಸಿದ್ರು ಅಥವಾ ಹೇಗ್ ಪಳಗಿದ್ರಿ? ಮತ್ತೇನು ಸುಮಾರು ಕೆಲಸ ಹೇಳ್ಕೊಟ್ರು, ಕಾಫಿ ಬೆಳೆ ಕುಟ್ಟೋದು ಅದೆಲ್ಲ, ಮತ್ತೆ ಯಜಮಾನರು ತೋಟದ ಕೆಲಸ ಎಲ್ಲ ಹೇಳ್ಕೊಟ್ರು. ಕಲಿಯೋ ಮನಸ್ಸಿದ್ರೆ ತಂತಾನೆ ಬಹುಬೇಗ ಕರಗತವಾಗ್ಬಿಡ್ತವೆ ಕೆಲಸಗಳು, ಮನಸ್ಸನ್ನು ಇರ್ಬೇಕು. ಯಜಮಾನರಿಗೆ ವಾಹನದ ಅಪಘಾತದಿಂದ ತೊಂದರೆ ಆಗಿದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಜೀವನ ಮಾಡಕ್ಕಾಗಲ್ಲ. ಅದನ್ನು ನಿಭಾಯಿಸ್ಕೊಳ್ತಾ, ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ತಾ, ಈ ಕಡೆ ಮಕ್ಕಳನ್ನು ಪೋಷಣೆ ಮಾಡ್ತಾ ತೋಟವನ್ನು ಗಮನಿಸ್ತಾ ಹೋಗ್ತದ್ರಿ. ಒಂದ್ ರೀತಿ ಇದು ಚಾಲೆಂಜಿಂಗ್, ಬೇರೆಯವರು ಗಮನಿಸ್ತಾ ಇರ್ತಾರೆ, ಚಂದ್ರಕಲಾ ಅವರು ನೋಡಿ ಇಷ್ಟು ಸಮಸ್ಯೆ ಇದ್ರೂ ತೊಂದರೆಗಳಿದ್ರು ಎಷ್ಟು ಲವಲವಿಕೆಯಿಂದ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ ಅನ್ಕೊಂಡು ಮೆಚ್ಚುಗೆ ಮಾತುಗಳನ್ನು ಆಡೋದಿದೆ. ಪ್ರತಿಯೊಂದು ಕುಟುಂಬದಲ್ಲಿನು ತೊಂದರೆಗಳು ತಪ್ಪಿದ್ದಲ್ಲ, ತೊಂದರೆಗಳು ಬರ್ತಿರ್ತವೆ, ಕೆಲವೊಂದ್ಸರಿ ಗಂಭೀರವಾದ ಸಮಸ್ಯೆಗಳು ತಲೆದಿರೋದಿದೆ. ಖರ್ಚು ವೆಚ್ಚಗಳನ್ನ ಗಮನಿಸ್ಕೊಂಡ್ರೆ, ನಿಮ್ಮ ತೋಟದ ನಿರ್ವಹಣೆಯನ್ನ ನೋಡ್ಕೊಂಡ್ರೆ ವರ್ಷ ಕೈ ಇಂತಿಷ್ಟಂತ ಉಳಿತತೇನ ಅಲ್ವಾ? ನಮಗೆ ಅಂದ್ರೆ ಇವಾಗ ಬರೋ ಇನ್ಕಮ್ಗೆ ಮಕ್ಕಳಿಗೆ ಮತ್ತೆ ತೋಟಕ್ಕೆಲ್ಲ ಹಾಕ್ಬೇಕಲ್ಲ, ಮಕ್ಕಳಿಗೆ 2 ಲಕ್ಷ ಬೇಕೇ ಬೇಕು, ತೋಟಕ್ಕೊಂದು 4 ಲಕ್ಷ ಬೇಕು, ನಮ್ಮ ಮನೆ ಖರ್ಚು ಮತ್ತೆ ಮದುವೆಗಳು ನೆಂಟರು ಮನೆ ಅಂತ ಹೇಳಿ ಅಲ್ಲಿಂದ ಅಲ್ಲಿ ಆಯ್ತದೆ. ಅದೇ ಅಷ್ಟಾದ್ರೂ ಸಾಕು, ಎಷ್ಟೋ ಕಡೆಗೆ ದೊಡ್ಡ ದೊಡ್ಡ ಸ್ಥಿತಿ ಅಂತ ಹೇಳ್ತಾರೆ, ಏನೇನು ಉಳಿತಾ ಇಲ್ಲ ಇನ್ನು ಮೈ ಮೇಲೆ ಬರುತ್ತೆ, ಸಾಲ ಮಾಡಿದ್ವಿ ನೋಡಿ ಎಷ್ಟೊಂದು ಐತೆ ಅಂತ ತೋರಿಸ್ತಾರೆ. ಸಾಲ ಮಾಡದೇ ಇರೋದೇ ಒಂಥರ ಸಂತೋಷದ ಸಂಗತಿ ಆಗ್ತದೆ, ಆಮೇಲೆ ಸ್ವಲ್ಪ ಉಳಿದ್ರು ನೆಮ್ಮದಿ, ಖರ್ಚು ವೆಚ್ಚಗಳೆಲ್ಲ ಸರಿದೂಗಿಸ್ಕೊಳ್ಳೋ ಒಂದು ಹಣ ಬಂದ್ರು ಸಂತೋಷವೇ, ಮತ್ತೆ ಒಳ್ಳೆ ಬೆಲೆ ಬಂದಾಗ ಅನುಕೂಲ ಅದೇ ಆಗ್ತದೆ. ಈ ಸಾರಿ ಅರೇಬಿಕಾಗೆ ಒಳ್ಳೆ ಬೆಲೆ ಬಂತು, ಸ್ವಲ್ಪ ದುಡ್ಡು ಉಳಿದಿರ್ಬೇಕಲ್ವಾ? ಈ ವರ್ಷ ಪರವಾಗಿಲ್ಲ, ನಾವೆಲ್ಲ ಸಾಲ ಮಾಡ್ಕೊಂಡಿದ್ವಲ್ಲ ತುಂಬಾ ಕೊಟ್ಟು ಮುಗಿಸಿದ್ವಿ, ಈ ವರ್ಷಕ್ಕೆ ಮುಗ್ದುಂಟು ಸಾಲ ಎಲ್ಲ. ಒಟ್ಟು 8 ಎಕರೆ ತೋಟ ಇದೆ, ಮನೆ ಹತ್ರ 2.5 ಎಕರೆ ತೋಟವನ್ನ ನೀವು ನೋಡ್ಕೊಂಡಂಗೆ ದೂರದ ತೋಟವನ್ನ ನೋಡ್ಕೊಳ್ಳಕ್ ಆಗೋದಿಲ್ಲ ಅಲ್ವಾ? ಹೌದು, ದೂರ ತೋಟ ನೋಡ್ಕೊಳ್ಳೋದಕ್ ಆಗೋದಿಲ್ಲ, ಎಲ್ಲ ಕೂಲಿ ಕೊಟ್ಟೆ ಮಾಡಿಸ್ಬೇಕು. ಅಲ್ಲಿ ಎಷ್ಟು ಇಳುವರಿ ಬರುತ್ತೆ ಮನೆ ಹತ್ರ ಇರುವ ತೋಟದಿಂದ, ಎಷ್ಟು ಸಿಗ್ತಾ ಇದೆ? ನಮಗೆ ಎಲ್ಲ ಟೋಟ ಎಲ್ಲ ಒಂದು 50 ಚೀಲ ಆಯ್ತದೆ, ನಾವು ಎಲ್ಲ ಒಟ್ಟಿಗೆ ಕುಯಿಸೋದಲ್ವಾ, ಹಾಗಾಗಿ ಚೇರಿ ಎಲ್ಲ ಸೇರಿ ಒಂದ್ 80 ಚೀಲ ಬರುತ್ತೆ. ಇಲ್ಲಿ ಪಲ್ಪ್ ಮಾಡುವ ಘಟಕವನ್ನ ನೀವು ಇಟ್ಕೊಂಡಿದ್ರ ಅಥವಾ ಬೇರೆಯವ್ರ ಹತ್ರ ಹೋಗಿ ಪಲ್ಪ್ ಮಾಡಿಸ್ಕೊಂಡ್ ಬರ್ತೀರಾ? ಬೇರೆಯವ್ರ ಹತ್ರ ಹೋಗಿ ಮಾಡಿಸ್ಕೊಂಡ್ ಬರ್ತೀವಿ. ಸಾಮಾನ್ಯವಾಗಿ ನೀವು ಇಲ್ಲೆಲ್ಲ ಬೆಳೆ ಮಾಡೇ ಮಾಡ್ಕೊಳ್ತೀರಲ್ವಾ? ಬೆಳೆ ಮಾಡೇ ಮಾಡ್ತೀವಿ. ನಿಮ್ದು ಪಲ್ಪಿಂಗ್ ಯೂನಿಟ್ ಇಲ್ಲದಿದ್ರು ಬೆಳೆ ಮಾಡಿಸಿ ಒಣಗಿಸಿ ಧಾರಣೆಯನ್ನ ಗಮನಿಸಿಕೊಂಡು ಮಾರಾಟ ಮಾಡ್ತೀರಲ್ವಾ? ಹೌದು. ಹೇಳಿಮ್ಮ, ನೀವು ಲವಲವಿಕೆಯಾಗಿ ಕೆಲಸ ಮಾಡೋದ್ರಿಂದ ದುಡ್ಡು ಉಳಿತದೆ, ಹೆಚ್ಚಿಗೆ ಖರ್ಚುಗಳಾಗೋದಿಲ್ಲ, ಮತ್ತೆ ಮನೆತನವನ್ನು ನಿಭಾಯಿಸಲಿಕ್ಕೆ ಅನುಕೂಲ ಆಗ್ತದೆ ಅಂತ ಅನ್ಕೊಂಡು ನಾವು ಭಾವಿಸ್ಕೊಂಡಿದ್ದೀವಿ ನಿಮ್ಮ ಮಾತುಗಳಿಂದ. ಕೆಲಸ ಕಲಿಬೇಕು, ಹೆಣ್ಮಕ್ಳಾಗ್ಲಿ ಮಕ್ಕಳಾಗ್ಲಿ ಅಲ್ವಾ? ಹೌದು, ಕೆಲಸ ಕಲ್ತ್ರೆ ಒಳ್ಳೇದು, ಇಲ್ಲಾಂದ್ರೆ ಓದಿ ಕೆಲ್ಸಕ್ಕೆ ಸೇರ್ಬೇಕು, ಇಲ್ಲಾಂದ್ರೆ ತೋಟದ ಕೆಲಸ ಕಲಿಬೇಕು. ಓದಿರೋರೆಲ್ಲರಿಗೂ ಸರ್ಕಾರಿ ನೌಕರಿ ಆಗ್ಲಿ ಅಥವಾ ಬೇರೆ ಉದ್ಯೋಗ ಸಿಗೋದ್ ಕಷ್ಟವೇ. ಕೃಷಿಯಲ್ಲಿ ಸಾಕಷ್ಟು ಅವಕಾಶಗಳಿರೋದ್ರಿಂದ ಈಗ ಒಂದ್ ರೀತಿಯಲ್ಲಿ ನಾವು ಕೃಷಿ ಮನೆತನಕ್ಕೆ ಬಂದ್ವಿ ಅಥವಾ ಕೃಷಿ ಮನೆತನದಲ್ಲಿ ಇದೀವಿ ಅಂತ ಅನ್ಕೊಂಡು ಸಂತೋಷದಿಂದ ಮುನ್ನುಗ್ಗಿ ಹೋಗ್ತಾ ಇರಬೇಕು, ಕೆಲಸಗಳನ್ನ ಮಾಡ್ತಾ ಇರಬೇಕು, ಆ ಮೂಲಕ ನಮಗೂ ಅನುಕೂಲ ಆಗ್ತದೆ. ಹೇಗಿದೆ ನಿಮ್ಮ ಆರೋಗ್ಯದ ಸಂಗತಿ? ಈಗ ಸಹಜವಾಗಿ ನಿಮ್ಮ ಯಜಮಾನರಿಗೆ ಅಪಘಾತ ಆದಾಗ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ರಿ, ಹಣನೂ ಖರ್ಚಾಯ್ತು, ಮತ್ತೆ ಏನಾಗ್ತದೆ ಅನ್ನೋ ಒಂದು ಆತಂಕ, ಆ ಒಂದು ದಿನಗಳಿಗೆ ಹೋಲಿಕೆ ಮಾಡಿ ನೋಡಿದ್ರೆ ಈಗ ಏನ್ ಅನ್ಸುತ್ತೆ? ಇವಾಗ ಅದೇ ತುಂಬಾ ಕಷ್ಟ ಇತ್ತು, ಅವರನ್ನು ನೆಸ್ಕಾಡೋದು ಅಂತೆಲ್ಲ ಒಂದ್ 3 ವರ್ಷ ಕಷ್ಟ ಬಂದ್ವಿ, ನಮಗೂ ಕೈ ನೋವಂಗೆಲ್ಲ ಸ್ಟಾರ್ಟ್ ಆಗಿತ್ತು. ಮತ್ತೆ ಇಲ್ಲಿ ತೋಟದ ಕೆಲಸ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಆರಾಮ ಅನ್ನಿಸ್ತು, ಆಸ್ಪತ್ರೆಯಲ್ಲಿ ಇರೋದ್ಕಿಂತ ತೋಟದ ಕೆಲಸನೇ ಒಳ್ಳೇದು ಅಂತ. ಈಗ ಸ್ವಲ್ಪ ಪರವಾಗಿಲ್ಲ. ಕಾಫಿ ಅಲ್ದಲ್ಲೇ ಕಾಳುಮೆಣಸು, ಬಾಳೆ, ಕಿತ್ತಳೆ ಈ ತರ ಬೆಳೆಗಳು ಇರಬೇಕು ತೋಟದಲ್ಲಿಲ್ವಾ? ಮೆಣಸೆಲ್ಲ ಇಲ್ಲ, ಕಿತ್ತಳೆ ಮತ್ತೆ ಬಾಳೆ ಎಲ್ಲ ಸ್ವಲ್ಪ ಸ್ವಲ್ಪ ಉಂಟು. ನೀವು ಬಳಕೆ ಮಾಡಿಕೊಂಡು ಮಾರಾಟನೂ ಆಗುತ್ತೆ ಅಲ್ವಾ? ಆಗುತ್ತೆ, ಸ್ವಲ್ಪ ಸ್ವಲ್ಪ ಆಯ್ತದೆ. ಮದುವಾದ ಹೊಸರಲ್ಲಿ ಭತ್ತ ಬೆಳ್ಕೊಳ್ತಾ ಇದ್ರ, ಹಸುಗಳಿದ್ವಾ ಹೇಗೆ? ಅವಾಗ ಗದ್ದೆ ಎಲ್ಲ ಬೆಳಿತಿದ್ವಿ, ಹಸು ಹೋರಿಗಳು ಎಲ್ಲ ಇತ್ತು. ನಿಮ್ಮ ಪತಿಗೆ ವಾಹನ ಅಪಘಾತ ಆದ್ಮೇಲೆ ಗದ್ದೆ ಬೆಳೆಯೋದು ಕೈ ಬಿಟ್ರಿ, ದನಕರುಗಳನ್ನ ಸಾಕೋದು ಕಷ್ಟ ಆಗ್ತಾ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ರಿ, ಹೌದಲ್ವಾ? ಹೌದು, ಅದೇ 1 ವರ್ಷ ನನ್ನ ತಂಗಿ ಗಂಡ ಎಲ್ಲ ಇಲ್ಲೇ ಇದ್ರು, 1 ವರ್ಷ ಗದ್ದೆ ನೆಟ್ಟಿದ್ವಿ, ಮತ್ತೆ ಅವ್ರು ಹೋದ್ಮೇಲೆ ದನಗಳೆಲ್ಲ ಮಾರಿ ಗದ್ದೆ ಎಲ್ಲ ಹಾಗೆ ಉಂಟು. ಈ ಮಧ್ಯದಲ್ಲಿ ಮಕ್ಕಳ ಅಭಿರುಚಿ ಹೇಗಿದೆ ಕೃಷಿಯಲ್ಲಿ, ಅವರು ಹೇಗೆ ಹೇಗೆ ತೊಡಸ್ಕೊಳ್ತಿದ್ದಾರೆ, ಏನೇನ್ ಕೆಲಸ ಮಾಡ್ಲಿಕ್ಕೆ ಅವರಿಗೂ ಮನಸ್ಸಿದೆ, ನೀವು ಏನ್ ಕಲ್ಸಿದಿರಿ? ಅವರು ನಮ್ ಜೊತೆ ರಾಜ್ಯದಲ್ಲಿ ಇದ್ದಾಗ ಗೊಬ್ಬರ ಹಾಕೋದಕ್ಕೆ ತೋಟಕ್ಕೆ ಎಲ್ಲ ಬರ್ತಾರೆ, ಪರವಾಗಿಲ್ಲ, ಒಂದ್ ಸ್ವಲ್ಪ ಕೀಟ್ಲೆ ತೋಟಕ್ ಬಂದಾಗೆಲ್ಲ ಸ್ವಲ್ಪ ಸಮಾಧಾನ ಆಗಿರ್ತದೆ, ಮನೇಲಿ ಇದ್ರೆ ಸ್ವಲ್ಪ ಕೀಟ್ಲೆ ಮಾಡ್ತಾರೆ. ಆದ್ರೂ ತೊಡಸ್ಕೊಳ್ತಾರೆ, ನೀವು ಕೆಲಸ ಕಲಿಸ್ತಿದ್ರಿ ಹೌದಲ್ವಾ? ಹೌದು, ಕೆಲಸ ಕಲಿಬೇಕು ಅಂತ ಹೇಳಿ ಬರ್ತಾರೆ, ಎಲ್ಲ ಮಾಡ್ತಾರೆ, ಪರವಾಗಿಲ್ಲ. ಮನೇಲಿ ನೀವು, ನಿಮ್ಮ ಯಜಮಾನರು, ಇಬ್ರು ಮಕ್ಕಳು, ಇನ್ಯಾರೀತ್ರಿ? ನಾವಿಬ್ರೆ ಇರೋದು, ಮಕ್ಕಳು ಹೊರಗಡೆನೆ ಓದ್ತಾ ಇರೋದು, ಇವ ರಾಜ್ಯದಲ್ಲಿ ಎಲ್ಲ ಇಲ್ಲೇ ಇದೀವಿ. ಇಲ್ಲಿ ಯಾವ ಊರಲ್ಲಿ ಮಕ್ಳು ಇರೋದು? ಮಕ್ಕಳು ಸವಣೂರು ಅಂತ, ಮಗಳು ಅಲ್ಲಿ ಕಾಲೇಜಿಗೆ ಹೋಗಿದ್ದು, ಮಗನ ಈಗ ಪ್ರಗತಿ ಸ್ಕೂಲ್ ಕಾಣೆ ಊರು ಅಲ್ಲಿ ಸೇರ್ಸಿರೋದು. ಬಂದಾಗೆಲ್ಲ ಕೆಲಸಗಳನ್ನ ಮಾಡ್ತಾರೆ, ನಿಭಾಯಿಸ್ಕೊಳ್ತಾರೆ, ಅನುಕೂಲನೂ ಆಗುತ್ತೆ ಅವ್ರಿಗೂ ನಿಮಗೂ ಅಲ್ಲನಮ್ಮ? ಹೌದು. ಓದಿರೋ ಹೆಣ್ಮಕ್ಳಿಗೆ ಅಥವಾ ಯುವತಿಯರಿಗೆ ನಮ್ಮ ಗ್ರಾಮೀಣ ಜನದಲ್ಲಿ ಕೃಷಿ ಅನ್ನೋದ್ರ ಬಗ್ಗೆ ಏನೇನೋ ಭಾವನೆಗಳಿದಾವೆ, ನಿಮ್ಮ ಅನುಭವದ ಪ್ರಕಾರ, ಅಭಿಪ್ರಾಯದ ಪ್ರಕಾರ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ, ಎಲ್ಲ ಕೆಲ್ಸನೂ ಕಲ್ತಿರ್ಬೇಕು. ಹಿಂಗೆ ಕಷ್ಟ ಬಂದಾಗ ಹೆದ್ರಿ ಏನು ಮಾಡ್ಕೋಬಾರ್ದು. ಯಾವಾಗಿದ್ರೂ ಒಂದಿನ ಸಾಯ್ಲೇಬೇಕಲ್ಲ ಅಂತ ಹೇಳಿ ಇರೋ ತನಕ ಏನ ಕಷ್ಟ ಅನುಭವಿಸ್ಕೊಂಡು ಮುಂದೆ ಹೋಗ್ಬೇಕು ಅಂತ ನಾವು ಧೈರ್ಯದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಪ್ಪ ಅಮ್ಮ ಎಲ್ಲ ಸಾಕಿರ್ತಾರಲ್ಲ ಕಷ್ಟಪಟ್ಟು, ಅವ್ರಿಗೆ ನೋವು ಮಾಡಬಾರ್ದು ಅಂತ ಹೇಳಿ ಕಷ್ಟಪಡ್ತಾ ಇದ್ವಿ. ಎಲ್ಲರೂ ಹಿಂಗೆ ಕಷ್ಟಪಟ್ಕೊಂಡು ಹೋಗ್ಬೇಕು, ಹೆದರಬಾರ್ದು. ಕಷ್ಟನೇ ನಿಜವಾದ ಪಾಠವನ್ನ ಕಲಿಸುತ್ತೆ ಜೀವನದಲ್ಲಿ. ಸುಖ ಎಷ್ಟೋ ಸಾರಿ ನಾವು ಈ ಪಾಠನ ಕಲಿಸೋದಿಲ್ಲ ಅನ್ನೋ ತರ ಮಾತಾಡೋದಿದೆ, ಏನಂತೀರಿ? ಅದೇ, ಫಸ್ಟ್ ಸುಖ ಬಂದ್ರೆ ಕಷ್ಟ, ಕಷ್ಟ ಬಂದು ಸುಖ ಬಂದ್ರೆ ಕಷ್ಟಗಳು ಗೊತ್ತಾಯ್ತದೆ. ಫಸ್ಟ್ ಸುಖ ಬರಬಾರ್ದು. ಸುಖ ಬಂದ್ಮೇಲೆ ಎಷ್ಟೋ ಜನ ಕೆಟ್ಟಿದ್ದಾರೆ, ಕಷ್ಟ ಬಂದಾಗ್ಲೇ ಎಷ್ಟೋ ಜನ ತಿದ್ದುಕೊಂಡಿದ್ದಾರೆ ಅಂತ ಮಾತಾಡೋದಿದೆ ನಮ್ ಜನ. ಇದು ಎಷ್ಟೋ ಕಡೆಗೆ ನಿಜ ಆಗಿದೆ, ಎಷ್ಟೋ ಕಡೆಗೆ ಜನ ಬಹಳ ಚೆನ್ನಾಗಿ ಪಾಠವನ್ನ ಕಲ್ತಿದ್ದಾರೆ ಕಷ್ಟಗಳಲ್ಲೇ. ಒಟ್ಟಾರೆ ಮನೆಯ ಕೆಲಸಗಳನ್ನು ನಿಭಾಯಿಸಿಕೊಂಡು, ತೋಟವನ್ನು ನೋಡಿಕೊಂಡು, ಸಮಸ್ಯೆ ಮಧ್ಯದಲ್ಲೂ ಸಂತೋಷವಾಗಿ ಜೀವನ ಮಾಡಲಿಕ್ಕೆ ದಾರಿಗಳನ್ನು ಕಂಡುಕೊಂಡಿದ್ದೀರಿ ಚಂದ್ರಕಲ ಅವರೇ. ತಾವು ಈ ಸಂದರ್ಭದಲ್ಲಿ ಅನುಭವಗಳನ್ನು ಹಂಚಿಕೊಂಡ್ರಿ, ಧನ್ಯವಾದಗಳಮ್ಮ. ನಮಸ್ಕಾರ. ನಮಸ್ಕಾರ. ಶ್ರೋತೃಗಳೇ, ಸೋಮವಾರಪೇಟೆ ತಾಲೂಕು ತಾಕೇರಿಯ ಮಲ್ಲಾಜಿರ ಚಂದ್ರಕಲಾ ಅವರ ಜೊತೆಗೆ ನಾವು ನಡೆಸಿದ ಸಂದರ್ಶನವನ್ನು ಆಲಿಸಿಕೊಂಡ್ರಿ. ಮಹಿಳೆಯರು ಕಷ್ಟಪಡಬಾರ್ದು ಅಂತೇನಿಲ್ಲ, ಯಾರೂ ಸುಮ್ಮನೆ ಇರ್ಲಿಕ್ಕೂ ಇಷ್ಟಪಡೋದಿಲ್ಲ, ಆದರೆ ತುಸು ಅರ್ಥಪೂರ್ಣವಾಗಿ ಕೆಲಸಗಳನ್ನ ಮಾಡ್ಕೊಂತ ಹೋದ್ರೆ ಅದು ಚೆನ್ನಾಗಿರುತ್ತೆ. ಬರೀ ಮನೆಗೆ ಸೀಮಿತ ಆಗೋದಕ್ಕಿಂತ ಹೊರಗಡೆ ನಾವು ಕೆಲಸ ಕಾರ್ಯಗಳನ್ನ ನಮ್ಮ ಜಮೀನಲ್ಲಿ ನಮ್ಮ ಜಾಗಗಳಲ್ಲಿ ಮಾಡ್ತಾ ಹೋದ್ರೆ ಅಭಿವೃದ್ಧಿಗೆ ಇನ್ನಷ್ಟು ಚಾಲನೆ ಸಿಕ್ಕೇ ಸಿಗತ್ತೆ. ಏನಂತೀರಾ? ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಾರಿ, ಏಳಿಗೆಗೆ ದಾರಿ. ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೇಳಿದ್ರೆ ಎಲ್ಲರೂ ಕೃಷಿ ಮಾಡಲಿಕ್ಕೆ ಆಗುದಿಲ್ಲ, ಯೋಗ ಇರಬೇಕಂತ ಅನ್ಕೊಂಡು ಹಿರಿಯರು ಹೇಳ್ತಾ ಇರ್ತಾರೆ. ಕೆಲವೊಂದು ಕೆಲಸಗಳು ಕೆಲವೊಬ್ಬರಿಗೆ ಒಲಿಯೋದಿಲ್ಲ, ಆದರೆ ಕೃಷಿ ಬಹಳ ಜನಗಳಿಗೆ ಒಲಿದಿದೆ. ಅನೇಕರಿಗೆ ಕೃಷಿ ಇಷ್ಟವಾಗಿದೆ. ಈಗಲೂ 60%ಕ್ಕಿಂತ ಹೆಚ್ಚು ಜನ ನಮ್ಮ ದೇಶದಲ್ಲಿ ಕೃಷಿಯನ್ನೇ ಮಾಡ್ತಾ ಇರೋದು. ಹಳ್ಳಿಗಳಲ್ಲಿ ವಿಭಿನ್ನವಾದ ಕೆಲಸಗಳನ್ನು ಮಾಡಿಕೊಂಡು ಮಣ್ಣಿನ ಕಾಯಕದಲ್ಲಿ ನಿರತರಾಗಿರುವ ನಮ್ಮ ರೈತ ಬಾಂಧವರು ಸಂತೃಪ್ತಿಯನ್ನು ಕಂಡಿದ್ದಾರೆ, ಸಮೃದ್ಧಿಯನ್ನು ಕಂಡಿದ್ದಾರೆ. ಇದರಿಂದಲೇ ಹಳ್ಳಿಗಳಿಂದ ರೈತರು ಹೊರಗಡೆ ಬಂದಿಲ್ಲ. ಎಷ್ಟೋ ಮನೆತನಗಳು ಕೃಷಿಯಿಂದಲೇ ಬೆಳೆದು ಅನೇಕರ ಅಗತ್ಯತೆಗಳನ್ನು ಕೃಷಿ ಈಡೇರಿಸಿದೆ, ಅನೇಕರಿಗೆ ಹಣವನ್ನು ಕೊಟ್ಟಿದೆ, ಆರೋಗ್ಯವನ್ನು ಕಾಪಾಡಿದೆ. ಈ ಹಿನ್ನೆಲೆಯಲ್ಲಿ ನಿಷ್ಠೆಯಿಂದ, ಪ್ರೀತಿಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಕೃಷಿಯಲ್ಲಿ ಭಾಗಿಯಾದರೆ ಅದು ಹಿತವೆ. ಕೃಷಿ ಕುರಿತಂತೆ ಈಗ ಒಂದು ಹಾಡು. ಬಿ ಎ ಗಣೇಶ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ. ಬನ್ನಿ ಬಾಂಧವರೆ ಬನ್ನಿ, ನಾವೆಲ್ಲ ಸೇರಿ ಕೃಷಿಯನ್ನು ಬೆಳೆಸೋಣ, ಎಲ್ಲರ ಬಾಳನ್ನು ಹಸನಾಗಿಸೋಣ. ಬನ್ನಿ ಬಾಂಧವರೆ ಬನ್ನಿ, ಬನ್ನಿ ಬಾಂಧವರೆ ಬನ್ನಿ, ನಾ

ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್, ಶಾಸಕರಾದ ಎಂಪಿ ಅಪ್ಪಚ್ಚರಂಜನ್, ಸಂಸದರಾದ ಪ್ರತಾಪ್ ಸಿಂಹ, ಎಸ್ಪಿ ಎಂಇ ಅಯ್ಯಪ್ಪ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವೆ. ಸಾಯಂಕಾಲ ಅಕ್ಕೇರಿ ಕಾರ್ಯಕ್ರಮ ನಡೆದಿದೆ. ಮಡಿಕೇರಿ ತಾಲೂಕು ಎರಡನೇ ಮುಣ್ಣಂಗೇರಿ ಗ್ರಾಮದ ಗುಡ್ಡ ಪ್ರದೇಶದಲ್ಲಿ ಬಿರುಕು ಬಿಟ್ಟಿರುವ ಬಗ್ಗೆ ಗ್ರಾಮಸ್ಥರ ಆತಂಕ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ರಾಮಕೊಲ್ಲಿ ಪ್ರದೇಶಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಭೂವಿಜ್ಞಾನಿಗ, ಜಿಲ್ಲಾ ವಿಪತ್ತು ನಿರ್ವಹಣಾ ಪರಿಣಿತರ ಮತ್ತು ಎನ್ಡಿಆರ್ಎಫ್ ತಂಡ ಇಂದು ಹೋಗಿ ಪರಿಶೀಲನೆ ನಡೆಸಿದವು. ಪರಿಶೀಲನೆಗೆ ಹೋದ ಸಂದರ್ಭದಲ್ಲಿ ಮಳೆ ಜಾಸ್ತಿಯಾದ್ದರಿಂದ ಅಲ್ಲಿನ ಜನ ಬಿರುಕು ಬಿಟ್ಟಿರುವ ಜಾಗನ ಮಳೆ ಕಮ್ಮಿಯಾದ ಮೇಲೆ ತೋರಿಸಿವೆ ಅಂತ ಹೇಳಿದಕ್ಕೆ 2018ನೇ ಸಾಲಲ್ಲಿ ಬೆಟ್ಟ ಕುಸಿದಿದ್ದ ಪ್ರದೇಶ ಹಂಗೆ ಬಿರುಕು ಬಿಟ್ಟ ಜಾಗನ ತಂಡ ಪರಿಶೀಲನೆ ನಡೆಸಿತು. ಈ ಭಾಗದಲ್ಲಿ ಸ್ವಲ್ಪ ಮಣ್ಣು ಜರ್ದಿರದು ಕಂಡುಬಂದಿಟ್ಟು ಬೆಟ್ಟದಲ್ಲಿ ಸಣ್ಣ ಪ್ರಮಾಣದ ಬಿರುಕು ಬಿಟ್ಟಿರುವುದು ಕಂಡುಬಂದಿಟ್ಟು ಬೆಟ್ಟದ ಕೆಳಗೆ 900 ಮೀಟರ್ ದೂರದಲ್ಲಿ ಅಂದಾಜು 30 ಮನೆಗೆ ಇದ್ದು ಮಳೆ ಜಾಸ್ತಿ ಇರೋದ್ರಿಂದ ಹಂಗೆ ಮಂಜು ಮುಚ್ಚಿರೋದ್ರಿಂದ ಸ್ಥಳ ಅಧ್ಯಯನ ನಡೆಸಿಕೆ ಆತ್ಲೆ. ಮಳೆ ಕಮ್ಮಿಯಾದಂಗೆ ಅಧ್ಯಯನ ನಡೆಸಲಾದಂತ ಇಲಾಖೆನ ಹಿರಿಯ ಭೂವಿಜ್ಞಾನಿ ಶ್ರೀನಿವಾಸವು ತಿಳಿಸಿದರು. ಕೇಂದ್ರ ಸರ್ಕಾರದ ನ್ಯಾಷನಲ್ ಇ ಸ್ಕಾಲರ್ಶಿಪ್ ಯೋಜನೆಯಡಿ ವಿಕಲಚೇತನ ವಿದ್ಯಾರ್ಥಿಗಳಿಂದ ಅರ್ಜಿ ಕರೆದಳು. 2022-23 ಸಾಲಿಗೆ ಪ್ರೀ ಮೆಟ್ರಿಕ್ ಹಂಗೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಮೂಲಕ ಸ್ಕಾಲರ್ಶಿಪ್ .gov.in ಅರ್ಜಿ ಹಾಕಕ್ ಅರ್ಜಿ ಹಾಕಿಕೆ December 31 ಆಖರಿ ದಿನ ಅಟ್ಟು. ಜಿಲ್ಲೆನ ಸಂಸ್ಥೆಗಳಲ್ಲಿ ಓದ್ತಿರುವ ವಿಕಲಚೇತನ ಮಕ್ಕಳ ಈ ಯೋಜನೆಯ ಸೌಲಭ್ಯ ಪಡ್ಕೊಳಕ್ ಜಾಸ್ತಿ ಮಾಹಿತಿ ಬೇಕಾದ್ರೆ ಜಿಲ್ಲಾ ವಿಕಲಚೇತನರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಪಡ್ಕೊಳಕತ್ತ ಇಲಾಖೆನ ಅಧಿಕಾರಿಯವು ತಿಳಿಸಿದಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ವತಿಯಿಂದ ಅರೆಭಾಷೆ ಪಾರಂಪರಿಕ ವಸ್ತುಕೋಶ ಮತ್ತು ಅರೆಭಾಷೆ ನಾಟಕ, ಯಕ್ಷಗಾನ, ಕತೆ, ಪ್ರವಾಸ ಕಥನ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಾಳೆ ಬೆಳಗ್ಗೆ 11 ಗಂಟೆಗೆ ಪೆರಾಜೆ ಅನ್ನಪೂರ್ಣೇಶ್ವರಿ ಕಲಾಮಂದಿರದಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಪಾರಂಪರಿಕ ವಸ್ತುಕೋಶ ಸಾಹೇಬ್ರು ಬಂದವೆ, ಕಿರುಗೂರಿನ ಗೈಯಾಳಿಗ, ಯಕ್ಷಜಂಪೆ, ವೀರಮಣಿ ಕಳಗ, ನೆಂಪುನ ವರ್ತೆ, ಗೂಡೆ ಬೇಕಾಗುಟ್ಟು ಕತೆಗಳ ಅಟ್ಟುಳಿ ಈ ಪುಸ್ತಕದ ಬಿಡುಗಡೆ ಆದೇತ ಅಕಾಡೆಮಿನ ಅಧ್ಯಕ್ಷರು ತಿಳಿಸಿದರು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ 9 ಜನ ನೋಂದಾಯಿತ ಫಲಾನುಭವಿಗಳಿಗೆ ಕಾರ್ಮಿಕ ಇಲಾಖೆ ವತಿಯಿಂದ ಎಲೆಕ್ಟ್ರಿಷಿಯನ್ ಟೂಲ್ ಕಿಟ್ನ ಸರ್ಕಾರಿ ಜಮೀನುಗಳ ಸಂರಕ್ಷಣಾ ಸಮಿತಿನ ಅಧ್ಯಕ್ಷರು ಹಂಗೆ ಶಾಸಕರಾದ ಕೆಜಿ ಬೋಪಯ್ಯ ಅವು ಹಂಚಿಕೆ ಮಾಡಿದವು. ಈ ಸಂದರ್ಭದಲ್ಲಿ ಮಡಿಕೇರಿ ತಾಲೂಕು ಹಿರಿಯ ಕಾರ್ಮಿಕ ನಿರೀಕ್ಷಕರಾದ ಎಂಎಂ ಎತ್ನಟ್ಟಿ, ಅಕ್ರಮ ಸಕ್ರಮ ಸಮಿತಿನ ಅಧ್ಯಕ್ಷರಾದ ನಾಗೇಶ್ ಕುಂದಲ್ಪಾಡಿ, ಶ್ರೀ ಭಗಂಡೇಶ್ವರ ತೋಟಗಾರಿಕಾ ರೈತ ಉತ್ಪಾದಕರ ಸಂಸ್ಥೆನ ಅಧ್ಯಕ್ಷರಾದ ಕೋಡಿ ಪೊನ್ನಪ್ಪ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಭಾಗಮಂಡಲದ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಇದೇ 28ಕ್ಕೆ ಮಧ್ಯಾಹ್ನ 12 ಗಂಟೆಗೆ ಪೊಲಿಂಕಾನ ಉತ್ಸವ ನಡೆದಿದೆ ಅಂತ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನಗಳ ಕಾರ್ಯನಿರ್ವಹಣಾಧಿಕಾರಿಯವು ತಿಳಿಸಿದರು. ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ಹಂಗೆ ವಿದ್ಯಾರ್ಥಿಗಳಿಗೆ ರಾಜ್ಯ ಮಟ್ಟದ ಪತ್ರ ಬರೆಯುವ ಸ್ಪರ್ಧೆ ಏರ್ಪಾಟು ಮಾಡಲಾಯಿತು. ವಿಷನ್ ಫಾರ್ ಇಂಡಿಯಾ 2047 ತೇಳುವ ವಿಷಯದ ಬಗ್ಗೆ ಪತ್ರ ಬರೆಯಕ್ಕೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿಕೆ ಅಂಚೆ ಕಚೇರಿಯಲ್ಲಿ ಸಿಕ್ಕುವ ಇನ್ಲ್ಯಾಂಡ್ ಲೆಟರ್ ಕಾರ್ಡ್ ಅಲ್ಲರೆ ಎನ್ವಲಪ್ ಬಳಸಕ್ಕೂ, ಪತ್ರಗಳನ್ನ ಕನ್ನಡ, ಇಂಗ್ಲಿಷ್, ಹಿಂದಿ ಭಾಷೆಯಲ್ಲಿ ಬರೆಯಕ್ಕ ಪತ್ರ ತಲುಪಿಸಿಕೆ ಆಖರಿ ದಿನ October 31 ಆಟು. ಗೆದ್ದವಕ್ಕೆ ನಗದು ಇನಾಮು ನೀಡಲಾದೇತ ಅಂಚೆ ವಿಭಾಗದ ಮುಖ್ಯ ಅಧೀಕ್ಷಕರು ತಿಳಿಸಿದರು. ಜಿಲ್ಲೆಯಲ್ಲಿ ಮುಂಗಾರು ಸಂದರ್ಭದಲ್ಲಿ ಭಾರಿ ಮಳೆಯಿಂದ ಮತ್ತೆ ಭೂಕುಸಿತದ ಜನರಲ್ಲಿ ಹೆದರಿಕೆ, ಆತಂಕ, ಚಿಂತೆ, ನಿಸ್ಸಹಾಯಕತೆ, ನಿದ್ರೆ ಬರದಿರದು, ಕೋಪ ಮತ್ತೆ ಹತಾಶೆ ನಂಗೆ ಮನೋಸಾಮಾಜಿಕ ಸಮಸ್ಯೆಗೆ ಕಾಣಿಸಿಕೊಂಡು ಮಾಮೂಲಿ. ಆ ನಿಟ್ಟಿನಲ್ಲಿ ಹತ್ರದ ಕುಟುಂಬಸ್ಥರಲ್ಲರೆ ಪರಿಚಯ ಇರುವವರಲ್ಲಿ ಈ ಸಮಸ್ಯೆಗೆ ಕಂಡು ಬಂದರೆ ನಿಮ್ಮಾನ್ಸ್ ರಾಷ್ಟೀಯ ಮನೋಸಾಮಾಜಿಕ ಬೆಂಬಲ ಸಹಾಯವಾಣಿ 0800460100007ಕ್ಕೆ ಕರೆ ಮಾಡಿ ಸಹಾಯ ಪಡ್ಕೊಳಕತ್ತ ನರವಿಜ್ಞಾನ ಸಂಸ್ಥೆಯು ತಿಳಿಸಿದಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆ ಅಕ್ಕಿರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 3.39 mm ಮಳೆಯಾಯಿತು. ಕಳೆದ ವರ್ಷ ಇದೇ ದಿನ 71.46 mm ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ 1839.79 mm, ಕಳೆದ ವರ್ಷ ಇದೇ ಅವಧಿಯಲ್ಲಿ 1415.62 mm ಮಳೆಯಾಗಿತ್ತು. ಮಡಿಕೇರಿ ತಾಲೂಕಲ್ಲಿ ಇಂದಿನ ಸರಾಸರಿ ಮಳೆ 0.95 ಹಂಗೆ ಸೋಮರಪೇಟೆ ತಾಲೂಕಲ್ಲಿ 9.23 mm ಮಳೆ ದಾಖಲಾಯಿತು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಏಳುನಾಡು ಕೊಡವ ಸಂಘ ಬೆಂಗಳೂರು ಇಂಡ 34ನೇ ಕಾಲತ್ರ ಒತ್ತೊರ್ಮೆ ಕೂಟ ಇದೇ 24ನೇ ತಾರೀಕು ನಾರಾ ಚಪಲಾಕ ಬೆಂಗಳೂರು ವಸಂತ ನಗರ ಕೊಡವ ಸಮಾಜದ ಜನರಲ್ ತಿಮ್ಮಯ್ಯ ಸಭಾಬಾಡಿಲ್ ಸಂಘದ ಅಧ್ಯಕ್ಷ ತಂಬುಕುತ್ತೀರ ಕೆ ಚಂಗಪ್ಪ ಇಂಡ ಕೊರವು ಕಾರಿಕೆಲ್ಲಿ ನಡಪ. ಮುಖ್ಯ ಬೆಂದೋಳಾಯ್ತು ಮುದ್ದಂಡ ಬಿ ದೇವಯ್ಯ, ಪಿಂಜ ಸನ್ಮಾನಿತ ಬೆಂದೋಳಾಯ್ತು ಮಿನ್ನಂಡ ಎ ರಾಮಪ್ಪ ಕೂಡಿಯಾಡುವ. ಬೆಂಗಳೂರು ನೆಲೆ ನಿಂದಿತ್ತುಳ್ಳ ಏಳುನಾಡಕ್ಕೆ ಅಡಂಗನಂಗೆಲ್ಲ ಸಂಸಾರೊಡೆ ಬಂತು ಕೂಡಿಯಾಡೋಣಂದು ಬೆಂಗಳೂರು ಏಳುನಾಡು ಕೊಡವ ಸಂಘದ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಕಾರ್ಯಕಾರಿ ಸಮಿತಿ ಸದಸ್ಯಂಗ ಕಟ್ಟಣಿತು. ಜುಲೈ 12 ಮರಣಪಟ್ಟ ವಿರಾಜ್ಪೇಟೆ ಐಮಂಗಲ ಗ್ರಾಮ ಮೇಕತಂಡ ಪ್ರಕಾಶ್ ಅಯ್ಯಪ್ಪ ಐಂಡ ಮಾದ ಕಾರ್ಯ ನಾಳೆ ಚೆನ್ನಿಯಾಚ ಪೋಲು 12:30 ಐಮಂಗಲ ಪೋಸ್ಟ್ ಆಫೀಸರ ಪಕ್ಕ ಉಳ್ಳ A2Z ಹಾಲು ನಡ್ತುವ ಒಕ್ಕಕಾರ ಊರುಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ದರ್ಜಿತು ಬರನೊಂದು ಐಂಡ ಪೊಣ್ಣು ತಾರಾ ಮೋವ ಪಿಂಜ ಮನೆಕಾರ ಕಟ್ಟಂಡಿತ. ಇದೇ ಜುಲೈ 15 August 14 PSR ಸಿಲ್ಕ್ ಸೈನ್ ಸ್ಯಾರೀಸ್ ನಲ್ಲಿ ಆಷಾಢ ಮೆಗಾ ಡಿಸ್ಕೌಂಟ್ ಸೇಲ್. ತ್ವರೆ ಮಾಡಿ. PSR ಸಿಲ್ಕ್ ಸೈನ್ ಸ್ಯಾರೀಸ್ ಮೈಸೂರು ಮತ್ತು ಮಂಗಳೂರು. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್, ಪೇಂಟ್ಸ್, ಎಲೆಕ್ಟ್ರಿಕಲ್ಸ್, ಪ್ಲಂಬಿಂಗ್, ಸ್ಯಾನಿಟರಿ ವಸ್ತುಗಳ ಖರೀದಿಯ ಮೇಲೆ ಅತಿದೊಡ್ಡ ಡಿಸ್ಕೌಂಟ್. ಬಿಲ್ಡ್ ಟೆಕ್ ಎಂಟರ್ಪ್ರೈಸಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಎಲ್ಲ ಆಧುನಿಕ ಫೆಸಿಲಿಟಿಯೊಂದಿಗೆ ದಿನದ 24 ಗಂಟೆಗಳಲ್ಲೂ ನಿರಂತರ ಸೇವೆಯೊಂದಿಗೆ ನಾಪುಕ್ಲುವಿನಲ್ಲಿ ಆರಂಭಗೊಂಡಿದೆ CMC ಕ್ಲಿನಿಕ್. ಜನರಲ್ ಡಾಕ್ಟರ್, ಸ್ಪೆಷಲಿಸ್ಟ್ ಡಾಕ್ಟರ್ ಕನ್ಸಲ್ಟೇಷನ್, ನರ್ಸಿಂಗ್ ಕೇರ್, ಫಾರ್ಮಸಿ, ಮಾಡರ್ನ್ ಮೆಡಿಸಿನ್ ಲ್ಯಾಬೊರೇಟರಿ, ಎಲ್ಲ ರೀತಿಯ ಬ್ಲಡ್ ಟೆಸ್ಟ್ ಹಾಗೂ ಯೂರಿನ್ ಟೆಸ್ಟ್, ECG, ಮೈನರ್ OT, ಡೇ ಕೇರ್. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಸಂಪರ್ಕಿಸಿ ಸಿಎಂಸಿ ಕ್ಲಿನಿಕ್, ವರ್ಣಂ ಕಾಂಪ್ಲೆಕ್ಸ್, ನಿಯರ್ ಪೊಲೀಸ್ ಸ್ಟೇಷನ್, ನಾಪೊಕ್ಲು. ಕಾಲ್ 814-717-328. ಕುತ್ತನಾಡು ಪಿಂಜ ಬೇರಳಿ ನಾಡಕ್ಕೆ ಅಡಂಗನ KB ವಿದ್ಯಾಸಂಸ್ಥೆರ ಮಹಾಸಭೆ ನಾಳೆ ಚೆನ್ನಿಯಾಚ ಪಾಲಕ 10 ಸ್ಕೂಲ್ ರ ಸಭಾಬಾಡಲು ಕಡೆಮಾಡ ಎಂ ಪೊನ್ನಪ್ಪ ಇಂಡ ಅಧ್ಯಕ್ಷತೆಯಲ್ಲಿ ನಡಪ. ದಂಡು ನಾಡ್ರ ಮಾಜನೆಲ್ಲ ಬಂತ ಸಲಹೆ ಸೂಚನೆ ತಂತ ಸ್ಕೂಲ್ ರ ಬುಳಚಕ್ಕೆ ಸಹಕರಿಸಿಡೋಣಂದು ಆಡಳಿತ ಮಂಡಳಿ ಪಿಂಜ ಅಧ್ಯಾಪಕ ವೃಂದ ಕಟ್ಟಣಿತ. ಭಾಗಮಂಡಲದ KVG ITIನಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ಎಲೆಕ್ಟ್ರಾನಿಕ್ಸ್ ಟ್ರೇಡ್ ಕೋರ್ಸ್ಗಳಿಗೆ ಕೆಲವು ಸೀಟ್ಗಳು ಲಭ್ಯವಿದ್ದು ದಾಖಲಾತಿಗಾಗಿ ಸಂಪರ್ಕಿಸಿ. ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ವಿದ್ಯಾರ್ಹತೆ SSLC ಪಾಸ್. ಪುನರ್ ನವೀಕರಣಗೊಂಡು ಎಲ್ಲ ಆಧುನಿಕ ಸುಸಜ್ಜಿತ ವ್ಯವಸ್ಥೆಯೊಂದಿಗೆ ಮಡಿಕೇರಿಯ ಅಶ್ವಿನಿ ಆಸ್ಪತ್ರೆ ಇದೇ June 1 ಪುನರಾರಂಭಗೊಂಡಿದೆ. ಮೂಳೆ ಚಿಕಿತ್ಸಾ ತಜ್ಞರು, ಮಹಿಳೆಯರ ಮತ್ತು ಮಕ್ಕಳ ತಜ್ಞರು, ENT ಹಾಗೂ ಶಿರಾ ಮತ್ತು ಕುತ್ತಿಗೆ ಕ್ಯಾನ್ಸರ್ ತಜ್ಞರು, ಜನರಲ್ ಫಿಸಿಷಿಯನ್ ಲಭ್ಯವಿದ್ದು, ಪೂರ್ಣ ಪ್ರಮಾಣದ 4 ಶಸ್ತ್ರಚಿಕಿತ್ಸಾ ಕೊಠಡಿ, ಆಪ್ಟೋಮಾಲಜಿ ಶಸ್ತ್ರಚಿಕಿತ್ಸಾ ಕೊಠಡಿ, ಸುಸಜ್ಜಿತ ದಂತ ಚಿಕಿತ್ಸಾಲಯ, 5-ಬೆಡ್ ನ ಡಯಾಲಿಸಿಸ್ ಸೆಂಟರ್, 24 ನಿರಂತರ ಸೇವೆ ಲಭ್ಯವಿರುವ ಮೆಡಿಕಲ್ ಸೆಂಟರ್ ಅಶ್ವಿನಿ ಆಸ್ಪತ್ರೆ ಮಡಿಕೇರಿ. ನೀವು ಬಯಸುವ ಡಿಸೈನ್ಸ್ ನಲ್ಲಿ ಚಿನ್ನಾಭರಣಗಳು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನಲ್ಲಿ ಡೈಮಂಡ್ ಬೆಳ್ಳಿ ಆಭರಣಗಳಿಗಾಗಿ ಬನ್ನಿ ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ನಿಮ್ಮ ಕೆರೆಗಳಲ್ಲಿ ಮೀನು ಸಾಕಲು ಇಚ್ಛಿಸುತ್ತೀರಾ ಅಥವಾ ಸಾಕಿದ ಮೀನುಗಳಿಗೆ ಆಹಾರದ ಕೊರತೆಗೆ ಹಾಗಿದ್ದರೆ ಸಂಪರ್ಕಿಸಿ ವೀರನಾಡು ಮೀನು ಉತ್ಪಾದಕರ ಸಂಸ್ಥೆ ನಿಯಮಿತ ಕೊಡಗು ಜಿಲ್ಲೆ. ಇವರ ವತಿಯಿಂದ ಪೊನ್ನಂಪೇಟೆ, ಅಮ್ಮತ್ತಿ, ಮರಗೋಡು, ಮಡಿಕೇರಿ ಮತ್ತು ಹಾರಂಗಿಯಲ್ಲಿ ಮೀನು ಕೃಷಿಕರಿಗೆ ಅನುಕೂಲವಾಗುವಂತೆ ಆಕರ್ಷಕ ದರದಲ್ಲಿ ಮೀನಿನ ಆಹಾರ ಮತ್ತು ಮೀನಿನ ಮರಿಗಳನ್ನು ವಿತರಿಸಲಾಗುತ್ತಿದೆ. ಆಸಕ್ತರು ಸಂಪರ್ಕಿಸಿ 9353281205. ಅಂದಚಂದದ ಉತ್ತಮ ಕ್ವಾಲಿಟಿಯ ವಾಲೈನ್ ಫ್ಲೋರ್ ಟೈಲ್ಸ್, ಸಿಪಿ ಫಿಟಿಂಗ್ಸ್, ಸ್ಯಾನಿಟರಿ ಐಟಮ್ಸ್ ಮಾನ್ಸೂನ್ ಪ್ರಯುಕ್ತ ಅಮೋಘ ಡಿಸ್ಕೌಂಟ್ ರೇಟ್ ನಲ್ಲಿ ಖರೀದಿಸಲು ಬನ್ನಿ. ಪ್ರಿನ್ಸ್ ಮಾರ್ಬಲ್ಸ್, ಕಾವೇರಿ ಲೇಔಟ್, ಮಡಿಕೇರಿ. ಕಾಲ್ 9900404051. ಕೇಳುಗರೆ, ಪ್ರತಿ ಶನಿವಾರ ಬೆಳಗ್ಗೆ 9 ಚಿಣ್ಣರ ಲೋಕದಲ್ಲಿ ಪ್ರಸಾರವಾಗುವ ಕಾಡಂಚಿನ ಊರಿನಲ್ಲಿ ವಿಜಯಶ್ರೀ ಹಾಲಾಡಿಯವರ ಮಕ್ಕಳ ಕತೆ ಹಾಗೂ ಚೂಟಿ ಚೂಟಿ ಚುಟಕ್ ಗುಳುಂ ಗುಟಕ್ ಈ ಬಾರಿ ಪ್ರಕಟಿತ ಸಮಯಕ್ಕೆ ಬದಲಾಗಿ ನಾಳೆ ಬೆಳಗ್ಗೆ 9:40 ಪ್ರಸಾರವಾಗಲಿದೆ. ಗಮನಿಸಿ, ನಾಳಿನ ಚಿಣ್ಣರ ಲೋಕ ಬೆಳಗ್ಗೆ 9 ಬದಲಾಗಿ 9:40. ಆಕಾಶವಾಣಿ ಮಡಿಕೇರಿ ಸೇವಾ ಮಾಹಿತಿ. ತಾಕೇರಿ ಗ್ರಾಮದ ಎಸ್ಎಂ ಶಿವಪ್ಪನವರ ಮಗನಾದ ಎಸ್ಎಸ್ ತಿಮ್ಮಯ್ಯ ತಮ್ಮಿ ಅವರು ಇಂದು ನಿಧನರಾದರು. 58 ಪ್ರಾಯದ ಎಸ್ಎಂ ತಿಮ್ಮಯ್ಯ ತಮ್ಮಿ ಅವರ ಅಂತ್ಯಕ್ರಿಯೆ ನಾಳೆ 3 ಸ್ವಂತ ಮನೆಯಲ್ಲಿ ನಡೆಯಲಿದೆ. ಕೋಪಟ್ಟಿ ಗ್ರಾಮದ ಪೊಡನೋಲನ ಪೌತಿ ಉತ್ತಯ್ಯ ಅವರ ಮಗ ವೆಂಕಟೇಶ್ ಬಾಲು ಅವರು ಇಂದು ನಿಧನರಾದರು. 66 ಪ್ರಾಯದ ವೆಂಕಟೇಶ್ ಬಾಲು ಅವರ ಅಂತ್ಯಕ್ರಿಯೆ ನಾಳೆ 12 ಕೋಪಟ್ಟಿ ಗ್ರಾಮದ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೇವಾ ಮಾಹಿತಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಆಶೀರ್ವಾದ್ ಫರ್ನಿಚರ್. ನಿಮ್ಮ ಮನೆಗೆ ಬೇಕಾದ ಸುಂದರವಾದ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್, ಎಲ್ಲಾ ರೀತಿಯ ಫರ್ನಿಚರ್ ಗಳು ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಇದೀಗ ಮಡಿಕೇರಿಯಲ್ಲಿ ಹೊಸದಾಗಿ ಶುಭಾರಂಭಗೊಂಡಿರುವ ಆಶೀರ್ವಾದ್ ಫರ್ನಿಚರ್ ನಲ್ಲಿ ಲಭ್ಯ. ಆಶೀರ್ವಾದ್ ಫರ್ನಿಚರ್, ಅಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಸುದ್ದಿ ಸಮಾಚಾರ. ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಮಡಿಕೇರಿ ತಾಲೂಕರ ದಂಡನೆ ಮೊಣ್ಣಂಗೇರಿ ಗ್ರಾಮತ್ ಬಿರುಕುಬಿಟ್ಟ ಕುಂದು ಪ್ರದೇಶ ಪಿಂಜ ರಾಮಕೊಲ್ಲಿ ಪ್ರದೇಶಕ್ಕೆ ಗಣಿ ಪಿಂಜ ಭೂ ವಿಜ್ಞಾನ ಇಲಾಖೆರ ವಿಜ್ಞಾನಿಯ ಜಿಲ್ಲಾ ವಿಪತ್ತು ನಿರ್ವಹಣಾ ತಜ್ಞಾಂಗ ಪಿಂಜ ಎನ್ಡಿಆರ್ಎಫ್ ತಂಡ ಇಂದು ಪೊಯ್ತು ಪರಿಶೀಲನೆ ನಡೆಸಿ ಮಳೆಯ ಪರಿಣಾಮ ಪುದಿಯದಾಯ್ತು ಬಿರುಕುಬಿಟ್ಟ ಜಾಗಕ್ಕೆ ತಂಡ ಪೋಪಕಾಯತೆ ತಂಡಾಯಿರ್ತ 18ನೇ ಸಾಲಲ ಭೂಗೋದೆ ಅನ ಜಾಗತ್ ಇದಕ್ಕ ಪುದಿಯದಾಯ್ತು ಚೆರಿಯ ಪ್ರಮಾಣದ ಜರಂದ ಬರೆನ ಪರಿಶೀಲನೆ ನಡೆಸಿ ಮಳೆ ಅಧ್ಯಾಯಿತ ಪೊಜ್ಜನಿಂಜ ಪರಿಣಾಮ ಪಿಂಜ ಕೂಳ ಪೊಂಜನಿಂಜನ ಪರಿಣಾಮ ಈ ಕುರಿ ಬಿರುಕುಬಿಟ್ಟ ಪ್ರದೇಶತ್ನ ಸರಿಯಾಯ್ತು ಅಧ್ಯಯನ ಮಾಡೋಕೆ ಕೈಯಿಂತಲ ಮಳೆ ಕಮ್ಮಿ ಆದ ಪಿಂಜ ಜಾಗತ್ನ ಸರಿಯಾಯ್ತು ಪರಿಶೀಲನೆ ನಡೆಸುವ ಅಂದು ಗಣಿಪಿಂಜ ಭೂ ವಿಜ್ಞಾನ ಇಲಾಖೆಯ ಪಿರಿಯ ಭೂ ವಿಜ್ಞಾನಿ ಶ್ರೀನಿವಾಸ್ ಅರಿಚಿಟಿತು.